ಕೇಳಿ ಚಿತ್ರಗೀತೆಗಳನ್ನ. ಆರಂಭಕ್ಕೆ ಕೇಳಿ ಜೇಮ್ಸ್ ಚಿತ್ರದಿಂದ ಇದ್ದ ಗೀತೆಯನ್ನ. ರಣಕಲಿಯೋ ಇಡೀ ದೇಶವೇನೆ ನಿನ್ನ ಮನೆಯೋ, ಧಡ ಧಡ ಧಡ ಧಡ ನಡೆಯೋ ನಿನ್ನ ತ್ಯಾಗಕ್ಕೆಂದು ನಾವು ಋಣಿಯೋ. ಆ ಸಿಡಿಲು ಮಳೆಯೇ ಬಂದರು, ಸಾಗರವೇ ಉಕ್ಕಿ ಹರಿದರು, ಎದುರಾಣಿ ಎದುರಿಗೆ ನಿಲ್ತರು, ನೀ ಮುನ್ನುಗ್ಗಿ ದೇಶನ ಕಾಯುವೆ. ಜನಗಣ ಮನ ಎದೆಯಲಿದೆ, ಓ ಬಲಿದಾನ ಕುರು ನೀನು ರೆಡಿಯೋ, ಮಣ್ಣು ಕೂಡ ನೆಲ್ನ ನೆನೆಯುತ್ತಿದೆ, ಓಂದು ನಿಂಗೆ ಜಯೋ. ಶಿಸ್ತು ನಡಿಗೆ ದೇಶ ಕಾಯುವೆ ನೀ ಕೊನೆಯವರೆಗೆ, ನಿನ್ನ ನಡುಕ ಆ ವೈರಿ ಬಡೆಗೆ ನಿನ್ಗೆ ಎಲ್ಲಿ ಭಯವಿಲ್ಲ ರಣರಾಜಂಗ. ಧೈರ್ಯ ನಮಗೆ ಕೇಳೋ ನಿನ್ನ ಹೆಸರೇ ಹೆಮ್ಮೆ ನಮಗೆ, ನಿನ್ನ ಸೇವೆ ಶ್ರೇಷ್ಠ ನಮಗೆ, ಗಡಿಯಲ್ಲಿ ಸಿಡಿದೇಳುವ ಸೈನಿಕ. ದಿನ ದಿನವೂ ಹೋರಾಟ ಬಂದೂಕಿನ ಒಡನಾಟ, ಹೊಸ ಸಮರದ ಸೆಣಸಾಟ, ನೀನು ಧೈರ್ಯದ ಸಾಮ್ರಾಟ. ಎಂತವರ ಬಿಟ್ಟಿರುವೆ ಬಯಕೆಗಳ ತೊರೆದಿರುವೆ, ದೃಢವಾಗಿ ನಿಂತಿರುವೆ, ಈ ದೇಶಕ್ಕೆ ಮುಡಿಪಾಗೆ ಇರುವೆ. ಈ ಕೇಸರಿ ಬಿಳಿ ಹಸಿರು ನಿನ್ನೆದೆಯ ಪ್ರತಿ ಉಸಿರು, ಅಜರಾಮರ ಹೆಸರು ಹೇ ನಿನಗೆ ಸಾಟಿ ಯಾರೋ. ದಿನ ದಿನ ದಿನ ದುಡಿವೆ ನೀನು, ಓಹೋ ಕ್ಷಣ ಪ್ರತಿ ಕ್ಷಣ ರಭಸದಲ್ಲಿಯೋ, ಕಣ ಕಣದಲ್ಲೂ ದೇಶ ಪ್ರೇಮ, ಓಹೋ ಎಂದೆಂದು ನಿಂಗೆ ಜಯ ಹೋ. ಯುವರತ್ನ ಚಿತ್ರದಿಂದ ಇದ್ದ ಗೀತೆಯನ್ನ. ಯುವರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹೇಳುತ್ತಾರೆ, ಅಸ್ಪೃಶ್ಯತೆಯು ಗುಲಾಮಗಿರಿಗಿಂತ ಕೆಟ್ಟದ್ದು ಮಾತ್ರವಲ್ಲ ಕ್ರೌರ್ಯದಿಂದಲೂ ಕೂಡಿರುವಂಥದ್ದು. ಪ್ರಕಟಣೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ ಬೆಂಗಳೂರು. ರೈತ ಬಾಂಧವರೇ, ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಕೇಳಿದ್ದೆಲ್ಲ ನ್ಯಾನೋ ಗೊಬ್ಬರವಲ್ಲ. ಇಫ್ಕೋ ನ್ಯಾನೋ ಯೂರಿಯಾದಲ್ಲಿ 20% ಸಾರಜನಕ ಮತ್ತು ನ್ಯಾನೋ ಡಿಎಪಿಯಲ್ಲಿ 8% ಸಾರಜನಕದ ಜೊತೆ 16% ರಂಜಕವಿದೆ. ಬ್ಲಂಚ್ ಲೆಮನ್ ಸಾಲ್ಟ್ ಜೀರೋ ಶುಗರ್ ಹೀರೋ ಎನರ್ಜಿ. ನಲ್ವೆ ಕೇಳುಗರೆ, ಎಫ್ಎಂ ಬ್ಯಾಂಡ್ ಕಂಪನಾಂಕ 100.5 ಮೆಗಾಹರ್ಟ್ಸ್ ಅಥವಾ 2.98 ಮೀಟರ್ ತರಂಗಾಂತರಗಳಲ್ಲಿ ನಿಮ್ಮ ನೆಚ್ಚಿನ ಹೊಸಪೇಟೆ ಎಫ್ಎಂ ಕೇಂದ್ರದಿಂದ ಕೇಳ್ತಾ ಇದ್ರೆ ಚಿತ್ರಗೀತೆಗಳನ್ನು. ಇದರ ಪವರ್ ಸ್ಟಾರ್ ಚಿತ್ರದಿಂದ ಇದ್ದ ಗೀತೆಯನ್ನ. Everybody step on the beat, power. Sick to the rhythm of the beat, power. Bottom line, no feel defeat.